ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಗಸ್ಟ್ 13-15 ತನಕ ಹರ್ ಘರ್ ತಿರಂಗ ಎಂಬ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋಣ. ಪ್ರಕಟಣೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಳೆ ರೋಗದ ನಿರ್ವಹಣೆಯಲ್ಲಿನ ಅನುಭವಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಕಳೆದ ವರ್ಷದಿಂದ ಸಾಕಷ್ಟು ಮಳೆ ನಮ್ಮ ಜಿಲ್ಲೆಯೂ ಸೇರಿದ ಹಾಗೆ ಇಡೀ ರಾಜ್ಯದಾದ್ಯಂತ ಬೀಳ್ತಾ ಇದೆ. ಈ ಸಾಲಿನಲ್ಲಂತೂ ಅದರ ಪ್ರಮಾಣ ಇನ್ನೂ ಹೆಚ್ಚಾಗಿದೆ. ಯಾರು ತೋಟಗಾರಿಕೆ ಬೆಳೆಗಳಾದಂತಹ ಕಾಫಿ, ಮೆಣಸು ಮತ್ತು ಏಲಕ್ಕಿ ಈ ತರಹದ ಬೆಳೆಗಳನ್ನು ಹಾಕ್ಕೊಂಡಿದ್ದಾರೋ ಅವ್ರಿಗೆ ದೊಡ್ಡ ಸಮಸ್ಯೆಯಾಗಿ ಈ ಮಳೆ ಅನ್ನುವಂಥದ್ದು ಇವತ್ತು ಉದ್ಭವಿಸಿರುವಂಥದ್ದು. ಸಾಕಷ್ಟು ನಷ್ಟ ಈ ಒಂದು ಮಳೆಯಿಂದಾಗಿ ಆಗಿದೆ. ಈಗಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಎರಡು ದಿವಸ ಬಿಡುವು ಕೊಟ್ಟರೂ ಕೂಡ ಒಂದಷ್ಟು ನಾವು ಸುಧಾರಿಸ್ಕೊಳ್ಬಹುದು ಅನ್ನುವಂಥದ್ದು ರೈತರಲ್ಲಿ ಇರುವಂತಹ ಒಂದು ಅನಿಸಿಕೆ. ಆದರೂ ಕೂಡ ಎರಡು ದಿವಸ ಬಿಡುವಿನ ನಂತರವೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಕಳೆದ ಸಾಲಿನಲ್ಲಿ ಇಡೀ ವರ್ಷಪೂರ್ತಿ ಮಳೆ ಬಂದ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಗಳು ನಮ್ಮ ಮಲೆನಾಡಿನ ಭಾಗದಲ್ಲಿ ಆಯಿತು. ಬಹಳ ಮುಖ್ಯವಾಗಿ ಕಾಫಿ ಬೆಳೆಗಾರರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು. ಕಾಫಿಯ ಕಾಯಿ ಅಥವಾ ಹಣ್ಣು ಉದುರು ಹೋಗುತ್ತೆ ಹೆಚ್ಚು ಮಳೆಗೆ. ಹಾಗಾಗಿ ಇಳುವರಿಯಲ್ಲಿ ನಷ್ಟ ಸಂಭವಿಸಿ ಆರ್ಥಿಕವಾಗಿ ತುಂಬ ನಷ್ಟವನ್ನು ನಮ್ಮ ಕಾಫಿ ಬೆಳೆಗಾರರು ಅನುಭವಿಸ್ತಾ ಇದ್ದಾರೆ. ಬಿಸಿಲು ಇಲ್ಲದ ಕಾರಣ ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಕಾಳುಮೆಣಸು ಮತ್ತು ಏನು ಏಲಕ್ಕಿ ಬೆಳೆಗಾರರಿದ್ದಾರೋ ಅವರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು. ಹೆಚ್ಚು ಮಳೆ ಆಯಿತು ಅಂತ ಅಂದಾಗ ಈ ಕೊಳೆ ರೋಗ ಅನ್ನುವಂಥದ್ದು ಹೆಚ್ಚಾಗಿ ಈ ಬೆಳೆಗಳನ್ನು ಕಾಡುತ್ತೆ. ಹಾಗಾಗಿ ಇದರಿಂದಲೂ ಕೂಡ ಸಾಕಷ್ಟು ನಷ್ಟ ಆಗಿದೆ. ಹೆಚ್ಚಾಗಿ ಬೀಳತಕ್ಕಂತಹ ಮಳೆಯ ಸಂದರ್ಭದಲ್ಲಿಯೂ ಕೂಡ ನಮ್ಮ ಕಾಫಿಯ ಕಾಯಿಗಳು ಉದುರದ ಹಾಗೆ, ಕೊಳೆ ರೋಗ ನಮ್ಮ ಬೆಳೆಯನ್ನು ಬಾಧಿಸದ ಹಾಗೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹೊಂಕರವಳ್ಳಿಯ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರು. ಧರ್ಮರಾಜ್ ಅವರು ಬಹಳ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ನಿಖರವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಕಾಲಕ್ಕೆ ನಾವು ಏನು ಕೆಲಸವನ್ನು ಮಾಡಬೇಕು, ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕೋ ಅದನ್ನು ಮಾಡಿದ್ದೇ ಆದಲ್ಲಿ ಯಾವ ಸಮಸ್ಯೆಯೂ ಕೂಡ ನಮ್ಮನ್ನು ಅತೀವವಾಗಿ ಬಾಧಿಸೋದಿಲ್ಲ ಅನ್ನುವಂಥದ್ದನ್ನು ಅವರು ಬಹಳ ದೃಢವಾಗಿ ಹೇಳ್ತಾರೆ. ಹೇಳುವಂಥದ್ದು ಅಷ್ಟೇ ಅಲ್ಲ, ತಮ್ಮ ತೋಟದಲ್ಲಿಯೂ ಕೂಡ ಮಳೆಯಿಂದಾಗಿ ಈ ತರಹದ ಯಾವುದೇ ಅಪಾರವಾದಂತಹ ನಷ್ಟ ಸಂಭವಿಸದ ಹಾಗೆ ತಮ್ಮ ತೋಟವನ್ನು ಅವರು ಕಾಪಾಡಿಕೊಂಡಿರತಕ್ಕಂಥದ್ದು, ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ದಾರೆ, ನಮ್ಮ ಇತರೆ ಕೃಷಿಕರು ಕೂಡ ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಹೇಗೆ ತಮ್ಮ ತೋಟಗಳನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಅತೀವವಾದಂತಹ ಮಳೆ ಏನನ್ಸುತ್ತೆ ಈ ಮಳೆ ನೋಡಿದ್ರೆ? ಯಾಕೆ ಅಂತ ಅಂದ್ರೆ ಮೂಲತಃ ಮಲೆನಾಡಿನವರು ನೀವು, ಈ ಹಿಂದೆ ನೋಡಿದ್ರ ಈ ತರದ ಮಳೆಯನ್ನ? ಖಂಡಿತ ಇಲ್ಲ ಸರ್. ಈಗೊಂದು 2018 ಇಂದ ನಮಗೆ ಮಳೆ ಇದೇ ಚೇಂಜ್ ಆಗೋಯ್ತು. ಮೊದಲು ನಮಗೆ ವಾಡಿಕೆ ಮಳೆ 60-70 inches ಬರ್ತಾ ಇತ್ತು, ಕಾಲ ಕಾಲಕ್ಕೆ ಎಷ್ಟು ಬೇಕಷ್ಟು ಬರ್ತಾ ಇತ್ತು. ಕೆಲವು ಟೈಮ್ ಮಳೆ ಕಡಿಮೆ ಆಗಿ ಅದು ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಹೇಗೋ ನಿಭಾಯಿಸ್ತಾ ಇದ್ವಿ. ಅದೇನಾಯ್ತಾ ಗೊತ್ತಿಲ್ಲ ಸರ್, 18th ಇಸ್ವಿಯಿಂದ ಕಂಟಿನ್ಯೂಸ್ ಇದು 1 ವರ್ಷ ಅಪ್ಪಿತಪ್ಪಿ ಆಗಿರ್ಬೋದು ಅನ್ಕೊಂಡ್ವಿ. 19th ಮತ್ತೆ ರಿಪೀಟ್ ಆಯ್ತು, 20th ರಿಪೀಟ್ ಆಯ್ತು. ಕಂಟಿನ್ಯೂಸ್ ಈಗ ಏನಾಗಿದೆ, ಮಳೆ ಇದೆ ಚೇಂಜ್ ಆಗೋಗಿದೆ. ನಾವೀಗ ಮಳೆ ಕಂಪ್ಲೀಟ್ 1-5 years ಇಂದ ಒಂದೇ ಅಧಿಕವಾದ ಮಳೆ ಹೇಗೆ ಅಂತ ಅಂದ್ರೆ, ನಮಗೆ ಮಳೆ ಹೆಚ್ಚು ಬಂದ್ರೂ ನಾವು ನಿಭಾಯಿಸಬಹುದು. ಉದಾಹರಣೆಗೆ ಈ ಸರಿದೇ ತಗೊಂಡ್ರೆ ಜೂನ್ ಅಲ್ಲಿ 10-12 inches ಮಳೆ ಆಗಿದೆ, ಜುಲೈಲಿ ನಮಗೆ 36 inches ಮಳೆ ಆಗಿದೆ ಒಂದೇ ತಿಂಗಳಲ್ಲಿ. ನಮಗೆ ಮಳೆ ಕಡಿಮೆ ಬೀಳೋ ಪ್ರದೇಶದ ನಾನು ಹೇಳ್ತಿರೋದು, ಇನ್ನ ಹೆತ್ತೂರು, ಹಾನಬಳ ಮತ್ತೆ ಹೊಂಗಡಳ್ಳ ಈ ಕಡೆ ಎಲ್ಲ 70-80 inches ಮಳೆ ಆಗಿದೆ ಒಂದೊಂದು ತಿಂಗಳಲ್ಲಿ. 50 inches ಎಲ್ಲ ಮಳೆ ಆದಾಗ ತುಂಬಾ ಹೈ ಮಾಯಿಶ್ಚರ್ ಆಗಿ ನಮಗೆ ಕೊಳೆ ರೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ. ನೀರು ನಿಂತು ಬುಡ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂತ ಗಿಡಗಳು ಮರದ ಎಲೆಗಳು ಸಹ ಉದುರಕ್ ಸ್ಟಾರ್ಟ್ ಆಗ್ತವೆ, ಆ ಶೀತ ತಡೆಯಕ್ಕಾಗದಲ್ಲ. ಇನ್ನ ಸಣ್ಣ ಗಿಡಗಳು ಹೇಗೆ ತಡೆಯೋದು? ಮಳೆ ಈಗ ಚೇಂಜ್ ಆಗಿದೆ, ಅದು ಪ್ರಕೃತಿ ನಮ್ ಕೈಲಿಲ್ಲ, ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಈಗ ನಮ್ಮ ಬೆಳೆನ ನಾವ್ ಹೇಗೆ ಸುರಕ್ಷಿತವಾಗಿ ನಾವು ನೋಡ್ಕೋಬೇಕು ಅನ್ನೋದನ್ನ ನಾವು ಒಂದ್ ಸ್ವಲ್ಪ 18-19 ಸ್ವಲ್ಪ ತುಂಬಾ ಆತಂಕಕ್ಕೀಡಾಗಿ ಅಧಿಕ ಮಳೆ ಆದ್ರೆ ನಾವೇನ್ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾನು ಕೆಲವೊಂದನ್ನ ನಾನು ಅಳವಡಿಸ್ಕೊತಾ ಇದ್ದೀನಿ. ಅಧಿಕವಾಗಿ ಮಳೆ ಬೀಳ್ತಾ ಇದೆಯಲ್ಲ 18 ಏನು ಸಮಸ್ಯೆಗಳು ಕಾಣ್ತಾ ಇದೆ ತೋಟಗಳಲ್ಲಿ? ನಮಗೆ ಬರೀ ಮಳೆ ಒಂದೇ ಅಲ್ಲ ಸರ್, ಮಳೆ ಒಂದೇ ಆದ್ರೆ ನಾವು ನಿಭಾಯಿಸಬಹುದು. ಅಧಿಕವಾದ ಗಾಳಿ, ವಿಪರೀತವಾದ ಗಾಳಿ ಈಗ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಬಿಸಿಲು ಅಂದ್ರೆ ಅಧಿಕ ಮತ್ತೆ ಮಳೆ ಅಂದ್ರೆ ಅಧಿಕ, ಎಲ್ಲವೂ ವಿಪರೀತನೇ ಆಗ್ತಾ ಇದೆ. ಚಳಿ ಅಂದ್ರೆ ತುಂಬಾ ಚಳಿ, ಇದೆಲ್ಲವೂ ನಮ್ಮ ಪ್ಲಾಂಟ್ಸ್ಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮಗೆ ಗಾಳಿ ವಿಪರೀತ ಇರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಅಂದ್ರೆ ಅಧಿಕ ಮಳೆಯಾಗಿ ಬುಡದಲ್ಲಿ ನೀರು ನಿಂತ್ಕೊಂಡು ಬೇರ್ ಕೊಳತು, ಎಲೆಗಳ ಹಳದಿಯಾಗಿ ಬೀಳಂತದ್ದು ಒಂದಿದೆ ಎಲೆಗಳು, ಮತ್ತೆ ಇನ್ನು ತುಂಬಾ ಶೀತ ಆಗಿ ಎಲೆಗಳು ಹಸಿರಿದ್ದಂಗೆ ಉದುರ ಅಂತದ್ದು ಇದೆ, ಮತ್ತೆ ಕಂಟಿನ್ಯೂಸ್ ಮಳೆ ಆಗಿರೋದ್ರಿಂದ ಫಂಗಸ್ ಡೆವಲಪ್ ಆಗಿ ಎಲೆಗಳು ಕೊಳತು ಬೀಳ್ತಾ ಇದಾವೆ, ಮತ್ತೆ ಗಾಳಿಗೆ ಮರಗಳು ಬೀಳ್ತಾ ಇದಾವೆ. ಗಾಳಿಗೆ ಒಂದು ಮರ ಬಿತ್ತು ಅಂದ್ರೆ ನಮ್ದು ಮಿನಿಮಮ್ ಒಂದು 15-20 ಗಿಡ ಹೋಗುತ್ತೆ, ಒಂದು 7-8 ಪೆಪ್ಪರ್ ಹೋಗುತ್ತೆ. ಹಾಗಾಗಿ ಆ ನಷ್ಟನು ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಕಾಫಿ ಉದುರೋದು ಒಂದ್ ಕಡೆ ಆದ್ರೆ ನಾವ್ ಹೆಂಗೋ ಒಂದು ಮ್ಯಾನೇಜ್ಮೆಂಟ್ ಏನೋ ಮಾಡ್ಕೊಂಡು ನಿಭಾಯಿಸಿರ್ತೀವಿ. ಮರಗಳ ತುಂಬಾ ಬಿದ್ದಾಗ ಆ ಮರಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಮಗೆ ತುಂಬಾ ಲೇಬರ್ ಬೇಕಾಗುತ್ತೆ, ಗಿಡಗಳು ನಾಶ ಆಗುತ್ತೆ. 20-25 ವರ್ಷ ಬೆಳೆದಿರೋಂತ ಗಿಡಗಳನ್ನ ಮತ್ತೆ ಅದನ್ನ ತೆಗೆದು ನಾವು ಹೊಸದಾಗಿ ಗಿಡಗಳು ಮಾಡಬೇಕು. ಆ ತರದ ಸಮಸ್ಯೆನೂ ತುಂಬಾ ಎದುರಿಸ್ತಾ ಇದೀವಿ. ನೀವು ಬಹಳ ಪ್ರಮುಖವಾಗಿ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಮತ್ತೆ ಗಾಳಿ ಹೆಚ್ಚಾದಂತ ಸಂದರ್ಭದಲ್ಲಿ ಕಾಫಿ ತೋಟದಲ್ಲಿ ಆಗ್ತಕ್ಕಂತ ಸಮಸ್ಯೆಗಳನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು? ಈಗ ನನಗೆ ಒಟ್ಟಾರೆಯಾಗಿ ಹೇಳ್ಬೇಕಂತ ಅಂದ್ರೆ ಸರ್, ಅಧಿಕ ಮಳೆ ಆದ್ರೆ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾನೀಗ ಅಳವಡಿಸ್ಕೊಂಡಿರೋಂತ ಕ್ರಮಗಳೇನು ಅಂದ್ರೆ, ನಾನು ಅಳವಡಿಸ್ಕೊಂಡಿರೋಂತ ಕ್ರಮಗಳು ಅದರಲ್ಲಿ ಸ್ವಲ್ಪ ನನಗೆ ಯಶಸ್ಸು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕೆಲವನ್ನ ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕಾಗತ್ತೆ. ಅಧಿಕ ಮಳೆ ಆದ್ರೆ ಏನ್ ಮಾಡ್ಬೇಕು ಅಂತ ನಾನು ಏನ್ ಕ್ರಮ ತಗೊಂಡಿದ್ದೀನಿ ಅಂತ ಅಂದ್ರೆ, ಮಳೆ ಮುಂಚಿತವಾಗಿ ಮರಗಸಿ ಕ್ಲಿಯರ್ ಆಗಿ ಮಾಡ್ಕೊಂಡಿದ್ವಿ. ತುಂಬಾ ರೆಂಬೆ ಕೊಂಬೆಗಳಿದ್ರೆ ತೂಕಕ್ಕೆ ಮರ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದು ಒಂದ್ ಪಾಯಿಂಟ್. ಮತ್ತೆ ಅದನ್ನ ಮಾಡೋದ್ರಿಂದ ಗಾಳಿ ಬೆಳಕು, ಬೆಳಕು ತುಂಬಾ ಇಂಪಾರ್ಟೆಂಟ್ ಪ್ಲಾಂಟ್ಸ್ಗೆ. ಬೆಳಕು ಚೆನ್ನಾಗಿ ಬೀಳ್ತಾ ಇದ್ದಾಗ ನಮಗೆ ಕೊಳೆ ಬರೋ ಅಂತ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ. ಯಾವುದೋ ಒಂದು ಕಾರಣದಿಂದ ಆಗಲ್ಲ, ಒಂದು 16 ಕ್ರಮಗಳು ತಗೊಂಡಾಗ ನಾವು ಆ ಸಮಸ್ಯೆಯಿಂದ ಸ್ವಲ್ಪ ನಾವು 100% ಮಾಡಕ್ ಆಗಿಲ್ಲ ಅಂದ್ರೂ ಪೂರ್ತಿ ಕ್ರಾಪ್ ಹಾಳಾಗ್ದಂಗೆ, ಗಿಡ ಹಾಳಾಗ್ದಂಗೆ ನಾವು ನೋಡ್ಕೋಬಹುದು. ಮತ್ತೆ ನಾವು ಮೊದಲೇ ಈಗ ಮಳೆಗೆ ಕೊಳೆ ರೋಗ ಬರದಂಗೆ ಬೋಡೋ ಸ್ಪ್ರೇ, ನಮ್ದು ಏನೇ ಕೆಲಸ ಇದ್ರೆ June 1st ಅಲ್ಲಿ ನಮ್ದು ಬೋಡೋ ಮುಗಿದ್ಬಿಡುತ್ತೆ. ಪೆಪ್ಪರ್ಗಿರ್ಬೋದು, ಅಡಿಕೆಗಿರ್ಬೋದು, ಕಾಫಿಗಿರ್ಬೋದು, ಬೋಡೋ ಸ್ಪ್ರೇ ತುಂಬಾ ನಿಮ್ಗೆ ಗೊತ್ತಿರೋ ಹಾಗೆ ಅದಕ್ಕೆ ಆಲ್ಟರ್ನೇಟ್ ಸ್ಪ್ರೇ ಇನ್ನು ಇಲ್ಲಿವರೆಗೂ ಯಾರು ಕಂಡಿಡಿಯಕ್ಕಾಗಿಲ್ಲ. ಇನ್ ಕೆಲವು ಕಂಪನಿಗಳು ಬೋಡೋ ಬದಲಿಗೆ ಇದು ಹೊಡಿಬಹುದು ಅದು ಹೊಡಿಬಹುದು ಅಂತ ಹೇಳ್ತಾ ಇದಾರೆ, ಬಟ್ ಯಾವುದೇ ಕಾರಣಕ್ಕೂ ಬೋಡೋ ಮಾಡೋ ಅಂತ ಕೆಲಸನ ಚೀಪ್ ಅಂಡ್ ಬೆಸ್ಟ್ ಕೆಮಿಕಲ್ ಅಂತಾನೆ ಹೇಳ್ಬೋದು. ಯಾಕೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತೀನಿ ಅಂದ್ರೆ, ಈಗ ಒಂದ್ ಬ್ಯಾರಲ್ ಬೋಡೋಗೆ ನಮಗೆ 350 ರೂಪಾಯಿ ಬೀಳುತ್ತೆ, ಕಾಫಿಗೆ ಪೆಪ್ಪರ್ಗೆ 700 ರೂಪಾಯಿ ಬೀಳುತ್ತೆ. ನನ್ನ ಪ್ರಕಾರ ಕರೆಕ್ಟ್ ಆಗಿ ಬೋಡೋ ಮಾಡಿದ್ರೆ ಒಂದು 45-50 ದಿವಸ ನಮಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಕೊಳೆ ರೋಗದಿಂದ. ಅದೇ ನಿಮಗೆ ಬೇರೆ ಔಷಧಿಗಳು ಕೆಲವು ಇದಾವೆ, 3,000, 4,000, 5,000, 8,000 ರೂಪಾಯಿ ಲೀಟರ್ ಈ ತರದವು ಇದೆ. ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಇದು ತುಂಬಾ ಸುರಕ್ಷಿತವಾಗಿದ್ದು ಮತ್ತೆ ಕಡಿಮೆ ಖರ್ಚಿಂದು ಅಂತ ಅದಕ್ಕೆ ಕಂಪೇರ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಬೋಡೋ ಪರಿಣಾಮಕಾರಿಯಾಗಿ ನಮಗೆ ಕೊಳೆ ರೋಗ ಬರದಂಗೆ ನೋಡ್ಕೊಳ್ಳುತ್ತೆ, ಆ ಬೋಡೋ ಸ್ಪ್ರೇ ಮಾಡ್ಕೋತೀನಿ. ಮತ್ತೆ ನೆರಳು ನಿಯಂತ್ರಣ ಕರೆಕ್ಟ್ ಆಗಿ ಮಾಡ್ಕೋತೀನಿ. ಮತ್ತೆ ಅದಾದ್ಮೇಲೆ ಚಿಗುರು ಅಧಿಕವಾಗಿ ಏನು ಚಿಗುರು ಬಂದು ತುಂಬಾ ಚಿಗುರು ಕಟ್ಕೊಳ್ಳುತ್ತಲ್ಲ, ಎಲೆಗಳ ಸಂಖ್ಯೆ ಅಂದ್ರೆ ಸಣ್ಣ ಸಣ್ಣ ರೆಕ್ಕೆಗಳು ವಿಪರೀತ ಪುಡಿ ಚಿಗುರಿದ್ದಾಗ ಅಲ್ಲಿ ಮತ್ತೆ ಡೆನ್ಸಿಟಿ ಜಾಸ್ತಿ ಆಗಿ ರೆಕ್ಕೆಗಳದ್ದು ಇದು ಸಂಖ್ಯೆ ಜಾಸ್ತಿ ಆಗಿ ಅಲ್ಲಿ ಕೊಳೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ June 2nd ಹೊತ್ತಿಗೆ ನಾವು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಪುಡಿ ಚಿಗುರು ಅನಗತ್ಯ ಚಿಗುರುಗಳನ್ನೆಲ್ಲ ಕಾಫಿ ಗಿಡದಲ್ಲಿ ತೆಗೆದು ಕ್ಲಿಯರ್ ಮಾಡಿ ಗಾಳಿ ಚೆನ್ನಾಗಿ ಆಡಂಗೆ ಅದನ್ನ ರೆಡಿ ಮಾಡ್ಕೋತೀನಿ ನಾನು. ಎಲ್ಲವಕ್ಕಿಂತ ಮುಖ್ಯವಾಗಿದ್ದು ಅಂತ ಅಂದ್ರೆ ಬಸಿಕಾಲುವೆ ಅದಂತೂ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನದು ಕಾಫಿ ಗಿಡದಲ್ಲಿ ಏನೋ ಉಳಿದಿದೆ ನಮ್ಮ ತೋಟದಲ್ಲಿ ಅಂದ್ರೆ ಅದು ಮೇಜರ್ ರೋಲ್, ಅದರದ್ದು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಪ್ರತಿ ಸಾಲಿಗೂ ನಾನು ಚರಂಡಿಗಳನ್ನ ಒಂದು ಕುಂಟೇಣಿ ಅಗಲ, ಗುದ್ಲಿಗಿಂತ ಚಿಕ್ಕದ ಕುಂಟೇಣಿ ಅಂತ ಬರುತ್ತೆ, ಒಂದು 8 ಅಗಲ ಇರುತ್ತೆ ಮೋಸ್ಟ್ಲಿ. ಅದರದ್ದು ಅಗಲ ಏನ್ ಜಾಸ್ತಿ ಬೇಕಾಗಿಲ್ಲ, 18 ಆಳ ಅಂದ್ರೆ 1.5 ಫೀಟ್ ನಾವು ಒಂದು ಉದ್ದ ಚರಂಡಿನ ಪ್ರತಿ ಸಾಲಲ್ಲೂ ಹೊಡ್ಕೊಂಡು ಹೋಗ್ತೀವಿ. ಪ್ರತಿ ಸಾಲ ಅಂತ ಅಂದ್ರೆ ನಮಗೆ ಆ ಭೂಮಿ ತೇವಾಂಶ, ನಮ್ಮ ಭೂಮಿ ಲಕ್ಷಣದಲ್ಲಿ ತಗ್ಗು ಪ್ರದೇಶದಲ್ಲಿ ಪ್ರತಿ ಸಾಲಿಗೆ ಹೊಡಿತೀವಿ, ಸ್ವಲ್ಪ ಮೇಲ್ಭಾಗದಲ್ಲಿ 2 ಸಾಲಿಗೊಂದು, ಇನ್ನೂ ಸ್ವಲ್ಪ ತೇವಾಂಶ ನಿಲ್ಲಲ್ಲ ಅನ್ನೋ ಜಾಗದಲ್ಲಿ ನಾವು ಮೂರು ಸಾಲಿಗೊಂದು ಟ್ರಂಚ್ ನ ಮಾಡ್ತೀವಿ. ಅದು ತುಂಬಾ ಉಪಯುಕ್ತವಾಗುತ್ತೆ. ಎಷ್ಟೇ ಮಳೆ ಬಂದ್ರೂ ವಾಟರ್ ಲಾಗ್ ಆಗಲ್ಲ, ಬುಡದಲ್ಲಿ ಹೋಗಿ ನೀರ್ ನಿಂತ್ಕೊಳ್ಳಲ್ಲ. ಮಳೆ ಬಿಟ್ಟು ಅರ್ಧ ಗಂಟೆಗೆ ನಾವು ಹೋದ್ರಲ್ಲಿ ಗಮನಿಸಿರ್ಬೋದು ಚರಂಡಿಗೆ ಎಲ್ಲ ಬಸ್ತು ಬರುತ್ತೆ. ಆಗ ಗಿಡದ ಬುಡದಲ್ಲಿ ಏನು ಅಷ್ಟೊಂದು ತೊಂದರೆ ಆಗಲ್ಲ. ನಾವು ಟ್ರಂಚ್ ಇಲ್ಲ ಅಂತ ಅಂದ್ರೆ ತೇವಾಂಶ ಬುಡದಲ್ಲಿ ಜಾಸ್ತಿ ಆಗಿ ಕೊಳೆ ರೋಗ 100% ಬರುತ್ತೆ. ಕೊಳೆ ಬಂದಿಲ್ಲ ಅಂತ ಅಂದ್ರೆ ಬೇರಿಗೆ ಉಸಿರಾಡಕ್ ಆಗ್ದಲೆ, ಅದಕ್ಕೆ ಆಮ್ಲಜನಕ ಸಿಗದಲೆ, ಅದರಲ್ಲಿ ಆಹಾರ ಮೇಲೆ ಕೊಡಕ್ ಆಗಲ್ಲ, ಅದಕ್ಕೆ ಆ ಬೇರು ಉಸಿರು ಕಟ್ಟೋದು ಅಂತಾನೆ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಫಸಲು ಉದುರುತ್ತೆ. ಅದಕ್ಕೋಸ್ಕರ ಈ ಟ್ರಂಚ್ ವರ್ಕ್ ಅನ್ನ ನಾವು ಮಾಡ್ಕೊಂಡಿದೀವಿ. ಹೀಗೆ ಒಂದು 7-8 ಕ್ರಮಗಳನ್ನು ತಗೋಬೇಕು. ಅದಾದ್ಮೇಲೆ ಇನ್ನ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು, ಬರೀ ಔಷಧಿಗಳು ಕೊಟ್ಕೊಳ್ಳೋದು ಇದೊಂದೇನೆ ಲಾಗ, ಗಿಡನ ಸದೃಢವಾಗಿ ಬೆಳೆಸಬೇಕು. ಸದೃಢವಾಗಿ ಹೇಗೆ ಸದೃಢ ಅಂತ ಅಂದ್ರೆ ಅದಕ್ಕೆ ಏನ್ ಬೇಕು, ಅದಕ್ಕೆ ಆಹಾರ ಎನ್ ಪಿ ಕೆ ಸರಿಯಾದ ಪ್ರಮಾಣದಲ್ಲಿ, ಮೈಕ್ರೋ ನ್ಯೂಟ್ರಿಯಂಟ್, ಸೆಕೆಂಡರಿ ನ್ಯೂಟ್ರಿಯಂಟ್, ಇದನ್ನೆಲ್ಲನೂ ನಾವು ಏನೇನು ಕೊಡಬೇಕಾ ಗಿಡಕ್ಕೆ. ಮುಖ್ಯವಾಗಿ ನಾವು ಎನ್ ಪಿ ಕೆ ಅಂತ ಹಾಕ್ತಾ ಇದೀವಿ. ಸೆಕೆಂಡರಿ ನ್ಯೂಟ್ರಿಯಂಟ್ಗಳಾದಂಥವಕ್ಕೆ ನಾವು ಸಲ್ಫರ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಮೆಗ್ನೀಷಿಯಮು, ಇವನ್ನೆಲ್ಲ ನಾವು ಸಪ್ಲೈ ಮಾಡ್ತಾ ಇರಲಿಲ್ಲ ಮೊದಲು. ಈಗ ನಾವು ಅದನ್ನು ಕ್ರಮಬದ್ಧವಾಗಿ ಎಷ್ಟು ಬೇಕೋ ಆ ಪ್ಲಾಂಟ್ಗೆ ಅದನ್ನು ನಾನು ಪೂರೈಕೆ ಮಾಡ್ತಾ ಇದ್ದೀನಿ. ಮತ್ತೆ ನ್ಯೂಟ್ರಿಯಂಟ್ಗಳು, ಜಿಂಕ್, ಬೋರಾನು, ಮೆಗ್ನೀಷಿಯಂ, ಅದನ್ನು ನಾನು ಮಣ್ಣಲ್ಲಿ ಕೊಡಕ್ಕೆ ಹೋಗಲ್ಲ. ಯಾಕೆ ಮಣ್ಣಲ್ಲಿ ಕೊಡೋದು ಸೂಕ್ತ ಅಲ್ಲ ಅಂತ ಅಂದರೆ, ಹಿಂದೆ ನಾನು ಕೊಡ್ತಾ ಇದ್ದೆ ಕೆಲವು ವಿಜ್ಞಾನಿಗಳ ಜೊತೆ, ನಾನು ಎಕ್ಸ್ಪರ್ಟ್ಗಳ ಜೊತೆ ನಾನು ಅದು ಚರ್ಚೆ ಮಾಡ್ತಾ ಇರ್ತೀನಿ, ಏನ್ ಮಾಡಿದ್ರೆ ಏನಾಗುತ್ತೆ ಇದನ್ನ ನಂಗೆ ಸ್ವಲ್ಪ ತಿಳ್ಕೊಳ್ಳೋ ಅಂತ ಕುತೂಹಲ ಮೊದಲಿಂದನೂ ಜಾಸ್ತಿ. ಅದನ್ನ ಕೇಳಿದಾಗ ಕೆಲವು ಟೈಮ್ ಜಿಂಕ್ ಮತ್ತೆ ಬೋರಾನು ನಾವು ಕೊಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತೆ. ಈಗ ಬೋರಾನು ಉದಾಹರಣೆಗೆ ನಾವು 1 ಎಕರೆಗೆ ಸಾಯಿಲ್ ಅಪ್ಲಿಕೇಶನ್ 10-15 kg ಮೇಲೆ ಕೊಡಬಾರ್ದು. 20 kg ಮೀರ್ತು ಅಂದ್ರೆ ಅದು ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತೆ. ಮತ್ತೆ ಜಿಂಕ್ ಅಷ್ಟೇ, 25 kg-30 kg ಮೇಲೆ ನಾವು 1 ಎಕರೆಗೆ ಕೊಡಬಾರ್ದು. ಕೊಟ್ಟ ತಕ್ಷಣ ಅದು ನಮಗೆ ತೊಂದರೆ ಮಾಡಕ್ ಶುರುವಾಗುತ್ತೆ. ಅದು ನಾವು ಕೊಟ್ವಿ ಅಂತ ಇಟ್ಕೊಳ್ಳಿ, ಆಯ್ತು 15 kg-20 kg ಏನು ಶಿಫಾರಸು ಇದೆ ಅದ್ರ ಪ್ರಮಾಣದಲ್ಲೇ ಕೊಟ್ಟರು, ನಮ್ಮ ಸಾಯಿಲ್ ಅಲ್ಲಿ ಅದು ಬೇಗ ಅಪ್ಟೇಕ್ ಆಗಲ್ಲ, ಆ ಸಾಯಿಲ್ ಅಲ್ಲಿ ಫಿಕ್ಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಕೊಂಡು ಈಗ ನಾವು ಚಿಲೆಟೆಡ್ ಫಾರ್ಮ್ ಅಲ್ಲಿ, ಈಗ ನಮಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ. ಈಗ ನಾವು ಸ್ಪ್ರೇ ರೂಪದಲ್ಲೇ ನಾವು ಕೊಡ್ತಾ ಇದೀವಿ. ಒಳ್ಳೊಳ್ಳೆ ನ್ಯೂಟ್ರಿಯಂಟ್ಗಳು, ಜಿಂಕ್, ಬೋರಾನ್, ಮೆಗ್ನೀಷಿಯಂ ಇವೆಲ್ಲ ನಮಗೆ ಸಿವಿಡ್ ಎಕ್ಸ್ಟ್ರಾಕ್ಟ್ ಇವೆಲ್ಲ ಒಂದು ಇದರಲ್ಲೇ ಸಿಗ್ತಾ ಇದೆ. ಆ ಸ್ಪ್ರೇ ರೂಪದಲ್ಲಿ ನಾವು ಕೊಟ್ಟಾಗ ಕಂಪ್ಲೀಟ್ ನಮಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮಳೆ ಹಿಡಿಯೋದ್ರೊಳಗಡೆ ನಾವು 3 ರೌಂಡ್ ಗೊಬ್ಬರ ಕೊಟ್ಟಿರ್ತೀನಿ. ಒಟ್ಟಾರೆ ನಾನು 6 ರೌಂಡ್ ಗೊಬ್ಬರ ಕೊಡ್ತೀನಿ ವರ್ಷಕ್ಕೆ. ಹಂಗಂತೇಳಿ ನಾನು ಜಾಸ್ತಿ ಗೊಬ್ಬರ ಕೊಡ್ತಾ ಇಲ್ಲ, ಎಲ್ಲರೂ ಎಷ್ಟು ಕೊಡ್ತಾರೋ ಅಷ್ಟೇ ಗೊಬ್ಬರ ಕೊಡ್ತಾ ಇದ್ದೀನಿ, ಅದನ್ನ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದೀನಿ ನಾನು. ಈಗ ಒಟ್ಟಾರೆಯಾಗಿ ಅರೇಬಿಕಾಗೆ 1.5 kg ಮಿನಿಮಮ್ ಬೇಕೇ ಬೇಕು. ಒಳ್ಳೆ ಕಾಫಿ ಕುಯ್ತೀವಿ ಅಂತ ಅಂದ್ರೆ 750-800 grams ಪರ್ ಪ್ಲಾಂಟ್ ಗೊಬ್ಬರ ನಾವು ಕೊಡಲೇಬೇಕು. ರೋಬಸ್ಟ್ ಆಗಿ 900-1 kg ಒಂದು ಗಿಡಕ್ಕೆ ನಾವು ಪೂರೈಸಲೇಬೇಕಾಗತ್ತೆ. ಅದನ್ನ ನಾನು 125 grams ತರ ಡಿವೈಡ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ನಾನೀಗ ಫಸ್ಟ್ ಹೇಳ್ಬೇಕಂತ ಅಂದ್ರೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಆ ಗಿಡನ ಸದೃಢ ಮಾಡೋದು ಹೇಗೆ ಅಂತ ಅಂದ್ರೆ, ನಾವು ಫಸ್ಟ್ ನಾವು ರೋಬಸ್ಟನ್ನ ಫೆಬ್ರವರಿ ಎಂಡ್ ಅಲ್ಲಿ ನಾ ಬ್ಲಾಸಮ್ ನೀರ್ ಕೊಡ್ತೀನಿ. ನೀರ್ ಕೊಟ್ಟಾಗ ಅದು ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಹೂ ಬರುತ್ತೆ. ನಾವು ಅರೇಬಿಕನು ಅದೇ ಟೈಮಲ್ಲೇ ಕೊಡ್ತೀವಿ, March 1 or 2 ಹೂ ಆಗ್ಬಿಡುತ್ತೆ. ಅದು ಅಷ್ಟಲ್ಲಿ ಕೊಟ್ಟಮೇಲೆ ನಾ March 10 ಒಳಗಡೆ ಬ್ಯಾಕಿಂಗ್ ನೀರ್ ಕೊಡುವಾಗ ನಾವು ಅದಕ್ಕೆ 19 ಗೊಬ್ಬರ ಕೊಡ್ತೀನಿ. 19 ಇದು ಎನ್ ಪಿ ಕೆ 3 ಸಮನಾಗಬೇಕು. ಮೊದಲನೇ ರೌಂಡ್ ಗೊಬ್ಬರ ಆಗಿರೋದ್ರಿಂದ ಅದರ ಈಕ್ವಲ್ ಆಗಿ ಎನ್ ಪಿ ಕೆ 3 ಅವಶ್ಯಕತೆ ಇರುತ್ತೆ. ಅದನ್ನ 125 grams ಒಂದು ಗಿಡಕ್ಕೆ ಕೊಟ್ಟು ನಾನು ನೀರು ಕೊಡ್ತೀನಿ. ಅದು ಬ್ಯಾಲೆನ್ಸ್ ಆಗಿ ಸಿಗುತ್ತೆ. ಅದಕ್ಕೆ ಅದಾದ್ಮೇಲೆ 1.5 ಅಥವಾ 2 ತಿಂಗಳಾದ್ಮೇಲೆ ಮತ್ತೆ 20-20-0-13 ಆ ಗೊಬ್ಬರಕ್ಕೆ 3 bags-1 bag ಪೊಟ್ಯಾಶ್ ಕೊಟ್ಟು 125 grams ಕೊಡ್ತೀನಿ. ಈ ತರದ ಪ್ರತಿ ರೌಂಡ್ ಅಲ್ಲೂ ನಾನು ಬದಲಾಯಿಸ್ತಾ ಹೋಗ್ತೀನಿ ಪ್ರತಿ ರೌಂಡ್ ಅಲ್ಲೂ. ಮತ್ತೆ ಇಲ್ಲೊಂದು ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ಏನಂತ ಅಂದ್ರೆ, ನಾನು ಗೊಬ್ಬರ ಹಾಕಿರ್ತೀನಿ ಸರ್, ಗೊಬ್ಬರ ಹಾಕಿ ಎಷ್ಟು ದಿವಸ ಆ ಗೊಬ್ಬರ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕು ಫಸ್ಟ್. ಎಷ್ಟು ದಿವಸವರೆಗೂ ಅದಕ್ಕೆ ಫುಡ್ ಸಿಗಂಗ್ ನೋಡ್ಕೊಳ್ಳುತ್ತೆ ಅದು ಅನ್ನೋದು ಅದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋಂಥದ್ದು. ಅದರಿಂದ ನನಗೆ ಸಕ್ಸಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಗೊಬ್ಬರ ನಾವು ಹಾಕಿದಾಗ ಅದು 1-1.5 ತಿಂಗಳು ಈ ತರ ಕೊಡುತ್ತೆ ಅಂತ ಹೇಳ್ತಾರೆ. ಅದು ಆ ತರ ಖಂಡಿತವಾಗೂ ಅಲ್ಲ. ನಾವು 1 ರೌಂಡ್ ಗೊಬ್ಬರ ಹಾಕಿದ್ಮೇಲೆ, ನಾನು ಗೊಬ್ಬರ ಹಾಕಿದ್ಮೇಲೆ ಎಷ್ಟು ಇಂಚು ಮಳೆ ಬಂತು ಅನ್ನೋದು ನೋಡ್ಕೋಬೇಕು ನಾವು. 12-15 inches ಮಳೆ ಬಂದಾಗ ಗೊಬ್ಬರದ ಪ್ರಮಾಣ ಏನ್ ನಾವು ಹಾಕಿರ್ತೀವಿ ಅದಕ್ಕೆ ನಾವು ಸ್ಪ್ಲಿಟ್ ಡೋಸ್, ಅದನ್ನ ಅರ್ಥ ಮಾಡಿಕೊಂಡು ನಾವು ಸ್ಪ್ಲಿಟ್ ಡೋಸ್ ಮಾಡ್ತಿರೋದು. 12-15 inches ಮಳೆ ಬಂತು ಅಂದ್ರೆ ನಾನು ಗೊಬ್ಬರಕ್ಕೆ 15-20 ದಿವಸ ಆಗಿದೆ ಅಂದ್ರೆ ಅಲ್ಲಿ ಗೊಬ್ಬರ ಖಾಲಿ ಅಂತ ಅರ್ಥ. ಏನ್ ಅರ್ಥ ಅಂತ ಅಂದ್ರೆ ಲೀಚ್ ಔಟ್ ಆಗುತ್ತೆ. ಏನು ರೂಟ್ ಝೋನ್ ಅಲ್ಲಿ ನಾವು ಹಾಕಿರ್ತೀವಿ, ಈಗ ರೋಬಸ್ಟ್ ಅದೆಲ್ಲ ತುಂಬಾ ಫೀಡರ್ ರೂಟ್ಸ್ ತುಂಬಾ ಮೇಲಿರುತ್ತೆ, ಯಾವ ಲೆವೆಲ್ ಅಂದ್ರೆ ಒಂದು 8 mm ಲೆವೆಲ್ ಅಲ್ಲಿ ಮೇಲ್ಗಡೆ ಇರುತ್ತೆ ಅದು. ಅಲ್ಲಿಂದ ಅದು ಗೊಬ್ಬರ ತಗೋತಾ ಇರುತ್ತೆ. ಯಾವಾಗ ಮಳೆ ಆದಾಗ ಆ ಗೊಬ್ಬರದ ಪ್ರಮಾಣ ಎಲ್ಲ ಕೆಳಗಡೆ ಹೋಗುತ್ತೆ. ಲೀಚ್ ಔಟ್ ಅಂದ್ರೆ ಪಕ್ಕ ಕರೆದೋಗಲ್ಲ, ಭೂಮಿ ಕೆಳಗಡೆ ಹೋಗುತ್ತೆ, ಇಂಗುತ್ತೆ. ಕೆಳಗಡೆ ಹೋದಾಗ ಅಲ್ಲಿ ಆಹಾರ ಕೊರತೆ ಆಗುತ್ತೆ ಅದಕ್ಕೆ. ಅಲ್ಲಿ ಆಹಾರ ಇಲ್ಲ ಅದಕ್ಕೆ. ನಾವೇನ್ ತಿಳ್ಕೊತೀವಿ, ಶೀತ ಆಯ್ತು ಅಂತ ತಿಳ್ಕೊತೀವಿ. ಅದು ಶೀತ ಕುದುರದಲ್ಲ. ಯಾವಾಗ ಅಲ್ಲಿ ನೈಟ್ರೋಜನ್ ಸಿಗಲ್ಲ ಗಿಡಕ್ಕೆ, ಅವಾಗ ಫಸ್ಟ್ ಎಲೆ ಉದುರಿಸುತ್ತೆ, ಆಮೇಲೆ ಕಾಯಿ ಉದ್ರಕ್ ಸ್ಟಾರ್ಟ್ ಆಗುತ್ತೆ. ಈಗ ಕಾಫಿ ಕಾಯಿ ಅದಕ್ಕೆ ಮಕ್ಕಳಿದ್ದಂಗೆ, ಅದಕ್ಕೆ ಫುಡ್ ಎಲ್ಲ ಅದಕ್ಕೆ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದು ಏನ್ ನ್ಯೂಟ್ರಿಷನ್ ಸ್ಟೆಮ್ ಅಲ್ಲಿದೆ ಅದನ್ನ ಅದಕ್ಕೆ ಕೊಡ್ತಾ ಇರುತ್ತೆ. ಯಾವಾಗ ಅಲ್ಲೂ ಖಾಲಿ ಆಯ್ತು, ಆಮೇಲೆ ಕಾಯಿ ಉದ್ರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ 2 ರೌಂಡ್ ಗೊಬ್ಬರ ಕೊಟ್ಬಿಟ್ಟಿದ್ದೀನಿ ಅಂತ ಅಂದ್ರೆ ನಾವು ಸುಮ್ಮನೆ ಕುತ್ಕೊಂಡ್ರೆ, ಈಗ ಉದಾಹರಣೆಗೆ ನಾನು ಜುಲೈ ತಿಂಗಳದೆ ನಾನೇನು ಕ್ರಮ ತಗೊಂಡೆ ಅಂತ ಹೇಳ್ಬೇಕಂದ್ರೆ, ಜುಲೈ ತಿಂಗಳಲ್ಲಿ ಎವ್ರಿ ಡೇ ಮಳೆ ಬರ್ತಾ ಇತ್ತು. ನಾನು ಗೊಬ್ಬರ ಹಾಕಿ 20 ದಿವಸ ಆದ್ಮೇಲೆ ನನಗೆ ಒಂದು 18-20 inches ಮಳೆ ಆಗೋಯ್ತು. ನನಗೆ ಅರ್ಥ ಆಯ್ತು ಇನ್ನು ಹಾಗೆ ಬಿಟ್ರೆ ನನ್ನ ಕಾಫಿ ಉದುರುತ್ತೆ ಅಂತ ಗೊತ್ತಾಯ್ತು ನನಗೆ. ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ, ಆಗೊಂದು 50-75 grams ಅಥವಾ ಒಂದು ಸಣ್ಣ ಕ್ವಾಂಟಿಟಿನಲ್ಲಿ ಬೇಗ ಅಪ್ಟೇಕ್ ಆಗಂತ. ಆವಾಗ ಗೊಬ್ಬರ ಹಾಕುವಾಗ ಬಹಳ ಎಚ್ಚರಿಕೆಯಿಂದ ಹಾಕ್ಬೇಕಾಗತ್ತೆ. ಸ್ಪೀಡ್ ಆಗಿ ಅಪ್ಟೇಕ್ ಆಗಂತ ಗೊಬ್ಬರಗಳು ಬೇಕು. ಅದು ಯಾವ್ಯಾವ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್. ಕ್ಯಾಲ್ಸಿಯಂ ನೈಟ್ರೇಟ್ ಇಮಿಡಿಯೇಟ್ ಆಗಿ ಅಪ್ಟೇಕ್ ಆಗುತ್ತೆ. ಅದು ನೈಟ್ರೇಟ್ ಫಾರ್ಮ್ ಅಲ್ಲಿ ಆಲ್ರೆಡಿ ಇರೋದ್ರಿಂದ ಅದು ಟೈಮ್ ತಗೊಳ್ಳಲ್ಲ. ಬೇರೆ ಗೊಬ್ಬರಗಳೆಲ್ಲ ಭೂಮಿಗೆ ಬಿದ್ದ ಮೇಲೆ ಅದು ನೈಟ್ರೇಟ್ ಫಾರ್ಮಿಗೆ ಕನ್ವರ್ಷನ್ ಆಗಿ ಆಮೇಲೆ ಸ್ಲೋ ಅಪ್ಟೇಕ್ ಇರುತ್ತೆ ಅದೆಲ್ಲ. ಹಾಗಾಗಿ ಇನ್ ಕೆಲವು ಸುಪಲ ಮತ್ತೆ DAP ಇಂಥವೆಲ್ಲ ಇನ್ನೂ ತುಂಬಾ ಸ್ಲೋ ಮೇಲ್ಹತ್ತದು ಗಿಡಗಳಿಗೆ. ಹಾಗಾಗಿ ನನ್ನ ಆಯ್ಕೆ ಯಾವ್ದಿರುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಸಣ್ಣ ಪ್ರಮಾಣದಲ್ಲಿ. ಕ್ಯಾಲ್ಸಿಯಂ ನೈಟ್ರೇಟ್ ಆದ್ರೆ 50 grams per plant ಅದನ್ನ ಕೊಟ್ಬಿಡ್ತೀನಿ. ಸ್ವಲ್ಪ ಮಳೆ ತಗ್ಗಿರುತ್ತಲ್ಲ, ಆ ಟೈಮ್ ನೋಡ್ಕೊಂಡ ತಕ್ಷಣ ಕೊಟ್ಬಿಡ್ತೀನಿ. 2-3 ದಿವಸ ಒಂದು ಸ್ವಲ್ಪ ಮಳೆ ಹತೋಟಿಲಿದೆ ಅಂತ ಅಂದಾಗ ಕೊಟ್ಬಿಟ್ರೆ ಇಮಿಡಿಯೇಟ್ ಅದು ಸರಿ ಹೋಗುತ್ತೆ. ಎರಡನೇ ಆಯ್ಕೆ ಏನಂತಂದ್ರೆ ಅಮೋನಿಯಂ ಸಲ್ಫೇಟ್ ತುಂಬಾ ಅಸಿಡಿಕ್, ಅದು ತುಂಬಾ ಬಳಸಬಾರ್ದು. ಆದ್ರೆ ಇಂಥ ಟೈಮಲ್ಲಿ ವರ್ಷಕ್ಕೊಂದ್ಸರಿ ನಾವು ಬಳಕೆ ಮಾಡೋದು ಯಾವುದೇ ತರದ್ದು ತಪ್ಪಿಲ್ಲ ಅನ್ಕೋತೀನಿ. ಅಮೋನಿಯಂ ಸಲ್ಫೇಟ್ ಮತ್ತೆ ರೇಟು ತುಂಬಾ ದುಬಾರಿ ಏನಲ್ಲ, ನಮಗೆ ಹಾಕೋಕೆ ಆಗತ್ತೆ, ಏನು ತೊಂದರೆ ಆಗಲ್ಲ. ಅದು ಅದನ್ನ 100 grams ಕೊಡ್ತೀನಿ ದೊಡ್ಡ ಗಿಡಕ್ಕೆ. ನಾನು ಮಾತಾಡ್ತಾ ಇರೋದು ಫಸಲು ಬರ್ತಾ ಇರೋ ಅಂತ ಗಿಡಗಳಿಗೆ ರೋಬಸ್ಟ್ ಆಗಿ 100 grams ಕೊಡ್ತೀನಿ. ಅರೇಬಿಕಾಗೆ 70 grams ಅಥವಾ 100 grams ಗಿಡ ದೊಡ್ಡ ಸೈಜ್ ನೋಡ್ಕೊಂಡು ಕೊಡ್ತೀನಿ. ಅದು ಅಷ್ಟೇ, ಅದು ಅಮೋನಿಕಲ್ ಫಾರ್ಮಲ್ ನೈಟ್ರೋಜನ್ ರಿಚ್ ಆಗಿರೋದ್ರಿಂದ ಅಧಿಕವಾಗಿರೋದ್ರಿಂದ ಸಲ್ಫರ್ ಇದೆ ಅದರಲ್ಲಿ. ಬಟ್ ಆ ನೈಟ್ರೋಜನ್ ಡಿಫಿಷಿಯನ್ಸಿ ಏನಿರುತ್ತೆ ಅದು ಇಮಿಡಿಯೇಟ್ ಫಾಸ್ಟ್ ಆಗಿ ಹತ್ತುತ್ತೆ. ಕ್ಯಾಲ್ಸಿಯಂ ನೈಟ್ರೇಟ್ ಬಿಟ್ಟರೆ ಎರಡನೇ ತುಂಬಾ ಪ್ಲಾಂಟಿಗೆ ಬೇಗ ಸಿಗೋ ಅಂತ ಗೊಬ್ಬರ ಅಂದ್ರೆ ಅಮೋನಿಯಂ ಸಲ್ಫೈಟ್. ಅದನ್ನ ನಾವು ಕೊಟ್ಟ ತಕ್ಷಣನೇ ನಾನೇ ಅದನ್ನ ಗಮನಿಸಿದೀನಿ, ಒಂದು ವಾರದಲ್ಲಿ ಗಿಡ ಎಲ್ಲ ಕಪ್ಪಾಗ್ತವೆ, ಎಲೆ ಉದುರಲ್ಲ. ಈಗ ನಾನೊಂದೊಂದು ವೆಬ್ ಕ್ಲಾಸ್ ನಡೆಸ್ತಾ ಇದ್ದೀನಲ್ಲ, ಅದರಲ್ಲಿ ಕೆಲವರಿಗೆ ಅದು ಸಲಹೆ ಕೊಟ್ಟಾಗ ಅವ್ರನ್ನೂ ಕೇಳ್ಕೊಂಡಿದ್ದೀನಿ ನಾನು. ಈ ತರ ಯಾರು ಫಾಲೋ ಮಾಡಿದ್ದಾರೆ ಅವ್ರಿಗೂ ಏನು ತೊಂದರೆ ಆಗಿಲ್ಲ. ಹಾಗಾಗಿ ಈ ತರ ನಾವು ಡಿಸೈಡ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಮಳೆ ಈಗ 1 ರೌಂಡ್ ಗೊಬ್ಬರ ಕೊಟ್ಟಾದ್ಮೇಲೆ 1 ತಿಂಗಳು ಟೈಮ್ ತಗೋತೀನಿ ಸರ್. ಯಾವಾಗ ಮಳೆ ಇದ್ರ ಮೇಲೆ ಎಷ್ಟು ಮಳೆ ಬಂತು, ಮಳೆ ಜಾಸ್ತಿ ಬಂತು ಅಂದಾಗ 15 ದಿವಸದಲ್ಲಿ ನಾನು ರಿಪೀಟ್ ಮಾಡೋದು ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ನಾವು ಕೊಡ್ತಕ್ಕಂಥ ಗೊಬ್ಬರ ಏನಿರುತ್ತೋ ಅದು ಮಳೆಯ ಪ್ರಮಾಣವನ್ನ ಆಧರಿಸಿರುತ್ತೆ. ಕೆಲವರು ಏನ್ ಮಾಡ್ತಾರೆ, ಫಸ್ಟ್ ಗೊಬ್ಬರ ಕೊಡೋದು ಲೇಟ್ ಮಾಡಿರ್ತಾರೆ, NPK ಮಾತ್ರ ಕೊಟ್ಟಿರ್ತಾರೆ. ಜಿಂಕ್ ಬೋರಾನ್ ಮುಖ್ಯವಾಗಿ ಅದು ತೊಟ್ಟು ಭಾಗನ ಗಟ್ಟಿ ಮಾಡೋದಕ್ಕೆ ಅದು ಬೋರಾನು ಬೇಕೇ ಬೇಕು. ಜಿಂಕು ಬೇಕು ಬೆರಿ ಫಾರ್ಮೇಶನ್ ಆಗೋದಕ್ಕೆ, ಮತ್ತೆ ತುಂಬಾ ಚೆನ್ನಾಗಿ ಪೊಟ್ಯಾಶ್ ಕೊಟ್ಟಿರಬೇಕಾಗತ್ತೆ. ನಾವು ಗಿಡದಲ್ಲಿ ಎಷ್ಟು ಕ್ರಾಪ್ ಇದೆ ಅಂತ ನೋಡ್ಕೊಬಿಟ್ಟು ಆ ಪ್ರಮಾಣದಲ್ಲಿ ಗೊಬ್ಬರ ನಿರ್ಧಾರ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಗೊಬ್ಬರ ಹಾಕೋದು ಅವೈಜ್ಞಾನಿಕವಾಗಿ ಗೊಬ್ಬರ ಹಾಕಿದ್ರೆ ಸರಿ ಹೋಗಲ್ಲ. ಕೆಲವರು ಏನ್ ಮಾಡ್ತಾರೆ, ನೈಟ್ರೋಜನ್ನೇ ಜಾಸ್ತಿ ಮಾಡ್ತಾರೆ, ಅವಾಗ ಅಧಿಕವಾಗಿ ನೈಟ್ರೋಜನ್ ಬೇಕಾಗಲ್ಲ. ಆಮೇಲೆ ಕ್ರಾಪ್ ಒಂದೇ ಸಮನಾಗಿ ಡಿಸೈಡ್ ಮಾಡ್ತಾ ಇದ್ರೆ ಪೊಟ್ಯಾಶ್ ಎಷ್ಟು ಗ್ರಾಮ್ ಕೊಡಬೇಕು ಅನ್ನೋದು ಎವ್ರಿ ಇಯರ್ ಒಂದೇ ತರ ಇರುತ್ತೆ. ನಂದು ಹೆಂಗಿರುತ್ತೆ, ಕ್ರಾಪ್ ಕಡಿಮೆ ಇದೆ ಅಂದಾಗ ಸ್ವಲ್ಪ ಆವರೇಜ್ ಪೊಟ್ಯಾಶ್ ಕೊಡ್ತೀವಿ, ಕಡಿಮೆ ಕೊಡ್ತಾ ಇರ್ತೀವಿ. ಬಂಪರ್ ಕ್ರಾಪ್ ಇದೆ ಅಂದಾಗ ಒಂದು ಸ್ವಲ್ಪ ಪೊಟ್ಯಾಶ್ ಅಂಶನ ಜಾಸ್ತಿ ಮಾಡಬೇಕಾಗುತ್ತೆ. ಬೆರಿ ಫಾರ್ಮೇಶನ್ಗೆ ಅದು ತುಂಬಾ ಅಗತ್ಯ. ಅವನ್ನ ನೋಡಿ ನಾವು ಸ್ಥಳದಲ್ಲಿ ನಮ್ಮ ತೋಟ ನೋಡಿಕೊಂಡು ನಾವು ಮಾಡಬೇಕಾಗ. ಒಟ್ಟಾರೆ ಎಲ್ಲರಿಗೂ ಒಂದೇ ಮಾನದಂಡ ಅಂದ ತರ ನಾವು ಎಲ್ಲರೂ ಇಷ್ಟೇ ಗೊಬ್ಬರ ಹಾಕಬೇಕು ಅನ್ನೋದು ತಪ್ಪು. ಅದು ನನ್ನ ಗಿಡ ಯಾವ ಸೈಜಲ್ಲಿದೆ, ನನ್ನ ಕ್ರಾಪ್ ಎಷ್ಟಿದೆ, 1.5 tons ಇದೆಯಾ, 1 ton ಇದೆಯಾ, 1/2 ton ಇದೆಯಾ, ಅದನ್ನು ನೋಡಿ ನಾವು ಗೊಬ್ಬರನ ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ತರದ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದಾಗ ಸ್ವಲ್ಪ ಆಗುತ್ತೆ, ಉದುರುತ್ತೆ. ನಾನು ಉದುರೋದೇ ಇಲ್ಲ ಅಂತ ಹೇಳಲ್ಲ, ನಾವು ಸ್ವಲ್ಪ ಸೇಫ್ ಆಗಿರ್ತೀವಿ. ಎಲ್ಲರೂ 40%, 50% ಉದುರುತ್ತು ಅನ್ನೋ ಜಾಗದಲ್ಲಿ 1-5%, ನಂದು ಈಗ ನೋಡಿದ್ರೆ 5% ಒಳಗಡೆ ಇದೆ ಉದುರಿರೋ ಪ್ರಮಾಣ. 5 ಅದು ನಾರ್ಮಲ್, ಅದು ಯಾವಾಗ್ಲೂ ಅದು ಇದ್ದೇ ಇರುತ್ತೆ. ಅಂದ್ರೆ ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅನ್ನೋದು ಬಹಳ ಬಹಳ ಮುಖ್ಯ. ಮತ್ತೆ ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ, ಮತ್ತೆ ಇಲ್ಲಿ ಇನ್ನೊಂದೇನಂತಂದ್ರೆ ಈ ಕಳಪೆ ಗೊಬ್ಬರಗಳು ಬರ್ತಾ ಇದಾವೆ. ನಾವು ಟ್ರಸ್ಟ್ ಮಾಡೋ ಅಂತ ಡೀಲರ್ ಹತ್ರನೇ ತಗೋಬೇಕು. ನಮ್ಮದೇ ಆದ ಇದರಲ್ಲಿ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು, ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಯಾವ ಗೊಬ್ಬರ ಚೆನ್ನಾಗಿದೆ, ಎಲ್ಲೋ ಬ್ಲೆಂಡ್ ಮಾಡಿ ಇಟ್ಟಿರ್ತಾರೆ ಬೇರೆದು, ಮಿಕ್ಸ್ ಮಾಡಿ ಆ ಗೊಬ್ಬರ ತರಬಾರ್ದು. ಅದನ್ನೆಲ್ಲ ನಾವು ಯೋಚನೆ ಮಾಡಿ ಇರೋದ್ರಲ್ಲಿ ಯಾವ ಗೊಬ್ಬರ ಇದೆ ಅನ್ನೋದನ್ನ, ಮತ್ತೆ ಒಂದ್ ಸರಿ ಹಾಕಿದ ಗೊಬ್ಬರನ ರಿಪೀಟ್ ಮಾಡಲ್ಲ ಯಾವಾಗ್ಲೂ, ಮಾಡಬಾರ್ದು. ಈಗ ಬರೀ ಡಿಎಪಿ ಮಿಕ್ಸ್ ಡಿಎಪಿ ಮಿಕ್ಸ್ ಅದನ್ನ ಮಾಡಬಾರ್ದು. ನಾವೆಂಗೆ ವೆರೈಟಿ ವೆರೈಟಿ ಫುಡ್ ತಿಂತೀವೋ ಅದೇ ತರ ಪ್ಲಾಂಟ್, ಅದು ಜೀವನೇ. ಹಾಗಾಗಿ ಅದಕ್ಕೂ ಪ್ರತಿ ರೌಂಡ್ ಅಲ್ಲೂ ಗೊಬ್ಬರ ನಾನು ಚೇಂಜ್ ಮಾಡ್ತೀನಿ. ಒಂದೊಂದು ಗೊಬ್ಬರದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ, ಹಾಗಾಗಿ ಪ್ರತಿ ಗೊಬ್ಬರನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಇದಿಷ್ಟು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರ್. ಇದನ್ನ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ಅವಾಗಲೇ ಹೇಳಿದಾಗೆ, ಯಾವುದು ಒಳ್ಳೆ ಗೊಬ್ಬರ ಅನ್ನೋದನ್ನ ಅವ್ರವ್ರನ್ನ ಕೇಳೋದಕ್ಕಿಂತನು ಬಳಕೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಬಳಕೆ ಮಾಡಿದಂತ ಸಂದರ್ಭದಲ್ಲಿ ಯಾವುದು ಒಳ್ಳೆ ಫಲವನ್ನ ನೀಡುತ್ತೋ ಅಂತಹ ಒಂದು ಗೊಬ್ಬರವನ್ನ ನಾವು ಬಳಕೆಯನ್ನ ಮಾಡಬೇಕಾಗುತ್ತೆ. ಆಗ್ಲೇ ಮಾತಾಡ್ತಾ ಬೋರ್ಡೋ ದ್ರಾವಣದ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿಯೂ ಕೂಡ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅನ್ನೋದು ನಾವು ಬಳಸ್ತಕ್ಕಂತ ಮೈಲ್ ತುತ್ತು, ನಾವು ಬಳಸ್ತಕ್ಕಂತಹ ಸುಣ್ಣ, ಇದು ಬಹಳ ಮುಖ್ಯ ಅನ್ನುವಂಥದ್ದು. ನೀವು ಹೇಗೆ ಆಯ್ಕೆ ಮಾಡ್ತೀರಿ ಬೋರ್ಡೋ ಸ್ಪ್ರೇ ಅಂತ? ನಾವ್ ಏನ್ ಹೇಳ್ತೀವಿ, ಬೋರ್ಡೋ ಸ್ಪ್ರೇ ಅದ್ಭುತವಾದ ಒಂದು ಔಷಧಿ ಅಂತಾನೆ ಹೇಳ್ಬೋದು ಸರ್. ಫಂಗಿಸೈಡ್ ಅಲ್ಲಿ ಏನು ಕೊಳೆ ತಡೆಯೋದಕ್ಕೆ ಏನು ಹಲವಾರು ಔಷಧಿಗಳಿದೆ, ಇದು ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಇದರದು ಬಳಕೆ ಮಾಡೋ ವಿಧಾನ ಗೊತ್ತಿರಬೇಕು ನಮಗೆ, ಹೇಗೆ ಬಳಕೆ ಮಾಡೋದು, ಬೋರ್ಡೋ ಮಿಶ್ರಣನ ಹೇಗೆ ತಯಾರು ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ಏನ್ ಮಾಡಬೇಕು, ಹೊಸ ಸುಣ್ಣ ಆಗಿರಬೇಕು. ಕಳೆದ ವರ್ಷ ಉಳಿದ ಸುಣ್ಣ ತಗೊಂಡ್ರೆ ಮತ್ತೆ ಅಲ್ಲಿ ಫೇಲ್ ಆಗುತ್ತೆ. ಕಾಪರ್ ಸಲ್ಫೇಟ್ ಉತ್ತಮ ಮಟ್ಟದಾಗಿರಬೇಕು, ಅದು ಸರಿ ಇಲ್ಲ ಅಂದ್ರೆ ಫೇಲ್ ಆಗುತ್ತೆ. ಮತ್ತೆ ಅದನ್ನ ಎರಡೂ ಚೆನ್ನಾಗಿದೆ, ಕಾಪರ್ ಸಲ್ಫೇಟು ಚೆನ್ನಾಗಿದೆ, ಫ್ರೆಶ್ ಆಗಿರೋ ಸುಣ್ಣನು ಅದೇ ಒಳ್ಳೆ ಗುಣಮಟ್ಟದ ಸುಣ್ಣನು ಇದೆ. ಅದನ್ನ ತಯಾರು ಮಾಡದಲ್ಲಿ ಫೇಲ್ ಆದ್ರೂ ಮತ್ತೆ ಅಲ್ಲಿ ಕೆಲಸ ಮಾಡಲ್ಲ. ಅದು ತುಂಬಾ ಜನ ಇದರಿಂದ ನಾವು ಬೋರ್ಡೋ ಸ್ಪ್ರೇ ಹೊಡೆದಿದ್ದೀವಿ ಮತ್ತು ನಮ್ದು ಫಸಲು ಹೋಯ್ತು, ನಾನು ಬೋರ್ಡೋ ಸ್ಪ್ರೇನೇ ಹೊಡೆಯಲ್ಲ, ಇನ್ಯಾವುದ ಔಷಧಿ ಹುಡುಕ್ತೀನಿ ಅಂತ ಹೋಗ್ತಾರೆ. ದಯವಿಟ್ಟು ಆ ಥರ ಮಾಡಬಾರ್ದು. ನಾನು ಬೋರ್ಡೋ ಸ್ಪ್ರೇನ ಹೇಗೆ ತಯಾರು ಮಾಡ್ಕೋತೀನಿ ಅಂತ ಅಂದ್ರೆ, ಸುಣ್ಣ ಫಸ್ಟ್ ಹಾಕೋಬೇಕು. ಒಂದು 200 ಲೀಟರ್ ಬ್ಯಾರೆಲ್ ಅಂತ ಅಂದ್ರೆ ನಾನು ಒಂದು 150-160 ಲೀಟರಷ್ಟು ನೀರನ್ನ ತುಂಬಿಸ್ಕೋತೀನಿ ಫಸ್ಟ್. ಅದಕ್ಕೆ ನಾನು 1 ಕೆಜಿ ಸುಣ್ಣ ಏನಿದೆ ಸುಣ್ಣತಿಲಿ ಒಂದು ಡಬ್ಬದಲ್ಲಿ ಮಾಡಿಕೊಂಡು ಸುಣ್ಣತಿಲಿ ಎಲ್ಲ ಸೋಸಿ ಅದು ಕ್ಲೀನ್ ಆಗಿ ಸೋಸಿನಿ. ಸೋಸೋದ ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಹೋಗಿ ಲ್ಯಾನ್ಸಲ್ ಕಟ್ಕೊಂಡು ಗಂಟೆ ಕಟ್ಟಲೆಯಲ್ಲಿ ಕೆಲಸ ನಿಂತು ಹೋಗುತ್ತೆ. ಹಂಗಾಗಿ ಮೆಶಲ್ಲಿ ನಾವು ಅದನ್ನ ಸೋಸ್ಬಿಟ್ಟು ಕಂಪ್ಲೀಟ್ ಸುಣ್ಣದ ನೀರು ಮಾಡ್ಕೋತೀವಿ. ಆ ಸುಣ್ಣದ ನೀರು ಮಾಡ್ಕೊಂಡಾಗ 160 ಲೀಟರ್ ಇದ್ದಿದ್ದು 180 ಲೀಟರ್ ಆಗುತ್ತೆ, 175-180 ಲೀಟರ್ ಆಗುತ್ತೆ. ಇನ್ನೊಂದು ಡಬ್ಬದಲ್ಲಿ ನಾನು ಕಾಪರ್ ಸಲ್ಫೇಟ್ 1 ಕೆಜಿದು ಕಾಪರ್ ಸಲ್ಫೇಟ್ ನೀರನ್ನು ಇಟ್ಕೊಂಡಿರ್ತೀನಿ. ಆ ಕಾಪರ್ ಸಲ್ಫೇಟ್ ನೀರನ್ನ ಸುಣ್ಣದ ಬ್ಯಾರ್ಲಿಗೆ ನಿಧಾನವಾಗಿ ಸೇರಿಸ್ತಾ ಕಲಕ್ತಾ ಇರಬೇಕು, ಮಿಕ್ಸ್ ಮಾಡಬೇಕು. ಅದು ಕಬ್ಬಿಣದ ಪದಾರ್ಥ ಹಾಕೋಬಾರ್ದು, ಉಡಂದ್ ಯಾವ್ದಾರ ಒಂದು ಇದರಲ್ಲಿ ನಾವು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅವಾಗ ಅದು ಕರೆಕ್ಟ್ pH ಬ್ಯಾಲೆನ್ಸಿಗೆ ಬರ, ಮತ್ತೆ pH ಮೀಟರ್ ಇಟ್ಕೊಂಡಿದ್ದೀನಿ ನಾನು, pH ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸಿಗೆ ಬರಬೇಕು. ಅದ್ರ pH ಎಷ್ಟೋ ಜನಕ್ಕೆ ಎಷ್ಟಿರ್ಬೇಕು ಅಂತ ಗೊತ್ತಿಲ್ಲ, 7 ಒಳಗಿರಬಾರ್ದು, 7-10 ಅಷ್ಟುವರೆಗೂ ಬೋರ್ಡೋ ಚೆನ್ನಾಗಿ ಕೆಲಸ ಮಾಡುತ್ತೆ. 7 ಬರಲ್ಲ, ಯೂಶಲಿ 7 ಬರಲ್ಲ, ಅದು 8.5-9 ಇರುತ್ತೆ. ಅದು ಕರೆಕ್ಟ್ ನನ್ನ ಪ್ರಕಾರ, ಏನೂ ತೊಂದರೆ ಆಗಲ್ಲ. ಆ pH ಅಲ್ಲಿ ನಾವು ನೋಡ್ಕೊಂಡು ಸ್ಪ್ರೇ ಮಾಡಿದ್ರೆ ಕೆಲಸ ಮಾಡುತ್ತೆ. ಇನ್ ಕೆಲವರು ಕಲರ್ ಕಾಣಲಿ ಅಂತೇಳಿ ಸುಣ್ಣ ಜಾಸ್ತಿ ಹಾಕ್ತಾರೆ, ಅದು ಆಲ್ಕಲೈನ್, 13-14 ಹೋಗುತ್ತೆ. ಅದು ಹೆಚ್ಚು ದಿವಸ ಕೆಲಸ, ಅದೇನೋ ತೊಂದರೆ ಕೊಡ್ಲಿಲ್ಲ ಅಂದ್ರು ಹೆಚ್ಚು ದಿವಸ ಕೆಲಸ ಮಾಡಲ್ಲ. ಅದು ಜೋರು ಒಂದ್ 4 ಮಳೆ ಬಂದ ತಕ್ಷಣ ತೊಳೆದು ಹೋಗ್ಬಿಡುತ್ತೆ, ಎಲೆನಲ್ಲಿ ಅಂಟು ಕೂರಲ್ಲ ಅದು. ಅದೇ ನಾವು ಸುಣ್ಣನ ಕಳಪೆ ಸುಣ್ಣ ಹಾಕಿ ಸುಣ್ಣ ಏನಾದ್ರು ತುಂಬಾ ಕಮ್ಮಿ ಆಗ್ತು ಅಂತ ಅಂದ್ರೆ, 7 ಒಳಗಡೆ ಏನಾದ್ರು ಬಂತು ಅಂತ ಅಂದ್ರೆ, ಆಕ್ಚುಲಿ ಕಾಪರ್ ಸಲ್ಫೇಟ್ 3-3.5-4 ಒಳಗಡೆ ಇರುತ್ತೆ pH, ಹೈಲಿ ಆಸಿಡಿಕ್, ಅದು ಸುಡುತ್ತೆ. ಅದು ಆ ಕಾಪರ್ ಸಲ್ಫೇಟ್ ನಮಗೆ ಕೊಳೆ ರೋಗ ಬರದಂಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ಸುಣ್ಣ ನಾವು ಹಾಕೋ ಉದ್ದೇಶ ನ್ಯೂಟ್ರಲ್ ಮಾಡೋದಕ್ಕೆ, ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ಕರೆಕ್ಟ್ ಆಗಿ ಮಾಡಿ ಹಾಕಿದಾಗ ನಮಗೆ 45-50 ದಿವಸ ಬೋರ್ಡೋ ಕೆಲಸ ಮಾಡುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9-44-81-56-453. ಇನ್ನೊಮ್ಮೆ ಹೇಳಿ, 9-44-81-56-453. ಸಂಜೆ ಟೈಮು ಫೋನ್ ಮಾಡಿದ್ರೆ ಒಳ್ಳೇದು, ಡೇ ಟೈಮ್ ಅಲ್ಲಿ ಸ್ವಲ್ಪ ಬಿಸಿ ಇರ್ತೀನಿ ನಾನು. ಹಾಗಾಗಿ ಸಂಜೆ ಅಂದ್ರೆ 7:30 ಮೇಲೆ, 7 ಇಂದ ಮೇಲೆ ಅಪ್ ಟು 9 ಗಂಟೆವರೆಗೂ ನನಗೆ ಫೋನ್, ತುಂಬಾ ಫೋನ್ಗಳು ಆಲ್ರೆಡಿ ಬರ್ತಾವೆ, ಬಟ್ ತಗೊಳ್ತೀನಿ ನಾನು ಫೋನು. ಫೋನ್ ತಗೊಳ್ಳಿಲ್ಲ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಬೇಕಾದ್ರೂ ಹಾಕ್ಬೋದು, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ನಾನು. ಒಳ್ಳೆದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಯಾಗಿ ಮಳೆಯಾದಂತಹ ಸಂದರ್ಭದಲ್ಲಿ ಕಾಫಿ, ಏಲಕ್ಕಿ ಮತ್ತು ಕಾಳುಮೆಣಸಿನ ಬೆಳೆಗಳನ್ನು ಹೇಗೆ ನಾವು ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು, ಎಂತಹ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ನಮ್ಮ ಬೆಳೆಯ ನಷ್ಟವನ್ನು ತಪ್ಪಿಸಬಹುದು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಜೋಖಿಮ್ಸ್